ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಹಿಟ್ನಳ್ಳಿ ಗ್ರಾಮದ ಸಂತೋಷ್ ಹೊಸೂರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇದೇ ಹಿಟ್ನಳ್ಳಿ ಗ್ರಾಮದಲ್ಲಿ ಸುಮಾರು 15 ಎಕರೆ ಜಮೀನಿನಲ್ಲಿ ತೊಗರಿ, ಜೋಳ, ಕಡ್ಲೆ, ಕಲ್ಲಂಗಡಿ ಮತ್ತು ಉಳ್ಳಾಗಡ್ಡಿಯನ್ನ ಬೆಳೀತಾ ಇದ್ದಾರೆ. ಈ ಸಮಗ್ರ ಕೃಷಿಯ ಜೊತೆಗೆ 2 ಕೊಳವೆ ಬಾವಿ ಮುಖಾಂತರ ಇಷ್ಟೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ಬೆಳೆಗಳನ್ನ ಅವರು ಯಾವ ರೀತಿ ಬೆಳೀತಾರೆ ಮತ್ತೆ ಇನ್ನೂ ಕೆಲವೊಂದಿಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ, ಆ ಯೋಜನೆಗಳು ಏನು ಮತ್ತೆ ಅವರು ಇಷ್ಟೆಲ್ಲ ಬೆಳಿಬೇಕಾದ್ರೆ ಯಾವ್ಯಾವ ರೀತಿ ಕೆಲವೊಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಸಾಕಷ್ಟು ಮುಂದುವರೆದಿದ್ದಾವೆ, ಆ ವಿಜ್ಞಾನ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ ಅನ್ನೋದನ್ನ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಸಂತೋಷ್ ಹೊಸೂರರೇ. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ರಿ? ಈ ಮೊದಲೊಂದು 2-3 ವರ್ಷದಿಂದ 4 ವರ್ಷ ಮಾಡಿದೀನಿ. ನಂತರ ಈ ಒಂದ್ 2-3 ವರ್ಷ ನಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ 1.5 ವರ್ಷ ಈಗ ಮತ್ತೆ ವಾಪಸ್ ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಈಗ 2 ವರ್ಷದಿಂದ ಇದು ಈರುಳ್ಳಿ ಮತ್ತು ತೊಗರಿ, ಕಡಲೆ, ಜೋಳ ಮತ್ತು ಸುಧಾರಿತ ಬೇಸಾಯ ಅಂದ್ರೆ ಇದು ಈರುಳ್ಳಿಯನ್ನ ನಾವು ಡ್ರಿಪ್ ಇರಿಗೇಷನ್ ಮಾಡಿ ಬೆಳೀತಾ ಇದೀವಿ. ಈಗ ಇಷ್ಟೆಲ್ಲ ತಾವು ಬೆಳೀತಾ ಇದ್ರಲ್ಲ, ಅಂದ್ರೆ ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ನಮ್ದು ಬಿ ಎ ಆಗೈತ್ರಿ. ಬಿ ಎ ಓದಿ ಮತ್ತೆ ತಾವು ಹೇಳಿದ್ರಿ ಬ್ಯಾಂಕ್ ನಲ್ಲಿ ನಾನು ಕೆಲಸವನ್ನು ಮಾಡ್ತಿದ್ದೆ ಅಂತ ಹೇಳಿ, ಮತ್ತೆ ಬ್ಯಾಂಕಿನ ಕೆಲಸವನ್ನ ಯಾಕೆ ಬಿಟ್ಟು ತಾವು ಕೃಷಿಗೆ ಬಂದ್ರಿ? ನನ್ನ ಮೊದಲಿಂದನು ಸ್ವಲ್ಪ ಈಗ ಒಕ್ಕಲ್ತನ ಒಳಗ ಆಸಕ್ತಿ ಜಾಸ್ತಿ ಇತ್ತು. ಆದ್ರೆ 2011 ಸ್ವಲ್ಪ ಮಳೆ ಅಭಾವದಿಂದ ಒಂದ್ 2 ವರ್ಷ ನೌಕರಿ ಮಾಡ್ಬೇಕಂತ ಹೋದಿವಿ. ಸ್ವಲ್ಪ ಮಳೆ ಚೆನ್ನಾಗಿರೋದ್ರಿಂದ ಮತ್ತ ಮನಸ್ಸು ನನಗೆ ಅಗ್ರಿಕಲ್ಚರ್ ಮಾಡ್ಬೇಕಂತ ಹೇಳಿನೆ ಇದು ಬಹಳ ಆಸೆ ಇತ್ತು. ನಂದು ವೃತ್ತಿ ಬದುಕನ್ನು ಇದರಲ್ಲೇ ಕೊಂಡ್ಕೋಬೇಕಂತ ಹೇಳಿ ಮತ್ತೆ ನೆಮ್ಮದಿ ಬದುಕು ಕೊಂಡ್ಕೋಬೇಕಂತ ಹೇಳಿ ನಾನು ಈ ಒಂದು ವ್ಯವಸಾಯಕ್ಕೆ ಬಂದಿದ್ದೀನಿ. ಅಂದ್ರೆ ಈಗ ತಾವು ಹೇಳುವ ಪ್ರಕಾರ ತಾವು ಎಷ್ಟು ವರ್ಷ ಬ್ಯಾಂಕ್ ನೌಕರಿಯನ್ನ ಮಾಡಿದ್ರಿ? 3 ವರ್ಷ ಮಾಡಿದ್ವಿ. ಅಂದ್ರೆ ಈಗ ನನಗೆ ತಿಳಿದ ಮಟ್ಟಿಗೆ 3 ವರ್ಷದಲ್ಲೇ ಕೃಷಿನೇ ನಮಗೆ ಮನಃಶಾಂತಿಯನ್ನ ಕೊಡ್ತದೆ ಅಂತ ಮರಳಿ ಗೂಡಿಗೆ ಅಂತ ಹೇಳಿ ಕೃಷಿ ಇದಕ್ಕೆ ಬಂದ್ಬಿಟ್ರಿ. ಮತ್ತೆ ತುಂಬಾ ಸಂತೋಷ. ಈಗ ನೀವು ನಮಗೆ ಒಂದೊಂದಾಗಿ ನಾನು ಕೇಳ್ತಾ ಹೋಗ್ತೇನೆ, ಅದರ ಮಾಹಿತಿಯನ್ನು ಕೊಡಬೇಕು. ತಾವು ಮೊದಲು ಈಗ ತೊಗರಿಯನ್ನ ಬೆಳಿತೀನಿ ಅಂತ ಇದ್ರಲ್ಲ, ಈ ತೊಗರಿಯನ್ನ ಬೆಳಿಬೇಕಾದ್ರೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ, ಅಥವಾ ಇದಕ್ಕೆ ಭೂಮಿಯನ್ನ ಯಾವ ರೀತಿ ಉಳುಮೆ ಮಾಡ್ತೀರಿ, ಆಮೇಲೆ ಇದಕ್ಕೆ ರೋಗಗಳು ಬಂದ್ರೆ ಯಾವ ರೀತಿ ತಡೆಗಟ್ಟತೀರಿ, ಅದರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು. ಈಗ ನಾವು ತೊಗರಿ ತಳಿ ಅಂದ್ರ TS3R ಅಂತೇಳಿ ಒಂದು ಹೊಸ ತಳಿ ಬಂದಿತ್ತು. ಅವರು ನೆಟೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗಿರೋದ್ರಿಂದ ಹೆಸರು ಅದನ್ನ ಹಾಕಿದ್ವಿ. ಇಲ್ಲಿ ನಮ್ಮ ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಸಲಹೆ ತಗೊಂಡು 3 ಎಕರೆ ಒಳಗ ನಾವು ಬಿತ್ತನೆ ಮಾಡಿದ್ದೀವಿ. ಅರಸಿಕೆಯಿಂದ ಬೀಜ ತಗೊಂಡು 1 ಎಕರೆ ಮತ್ತ ನಾವು ನಾಟಿ ಪದ್ಧತಿ ಒಳಗ ತೊಗರಿ ಬೆಳೆದಿದ್ದೀವಿ. ನಾಟಿ ಪದ್ಧತಿ ಒಳಗಂದ್ರ ಅಗಿಯಿಂದ ಅಗಿಗೆ 2 ಫೂಟ್, ಸಾಲಿಂದ ಸಾಲಿಗೆ 4.5 ಫೂಟ್ ಅಂತರದಲ್ಲಿ ತೊಗರಿನ ಬೆಳೆದಿದ್ವಿ. 3 ಎಕರೆ ನಾವು ಸ್ವಲ್ಪ ರಾಸಾಯನಿಕ ಅಗದಿ ಕಡಿಮೆ ರಾಸಾಯನಿಕ ಹಾಕಿ ಬೆಳೆದಿದ್ವಿ. ಸ್ವಲ್ಪ ಅದಕ್ಕೆ ಕೀಟನಾಶಕ ಮತ್ತು ರೋಗನಾಶಕ ಎಲ್ಲ ಸ್ವಲ್ಪ ಕೆಮಿಕಲ್ ಹಾಕಿ ಯೂಸ್ ಮಾಡಿದ್ವಿ. ಆದ್ರೆ 1 ಎಕರೆ ಬೆಳೆ ಒಳಗ ಯಾವುದೇ ತರ ಗೊಬ್ಬರ ಹಾಕಿರ್ಲಿಲ್ಲ, ಅಂದ್ರೆ ಎರೆ ಗೊಬ್ಬರ ಸಹಿತ ತಿಪ್ಪಿ ಗೊಬ್ಬರ ಸಹಿತ ಹಾಕಿರ್ಲಿಲ್ಲ, ಕೇವಲ ಅಗಿ ಹಚ್ಚಿಂದ ಏನು ಹಾಗೆ ಇಲ್ಲ. ಡ್ರಿಪ್ ಮಾಡಿದ್ದೀವಿ ಮತ್ತೆ ಒಂದು 3 ಸರಿ ಇದು ನಾವು ಆಕಳ ಗೋಮೂತ್ರದ ಜೀವಾಮೃತ ಮಾಡಿದ್ದೀವಿ. 3 ಸರಿ ಅಂತೂ ಸಿಂಪರಣೆ ಮಾಡಿದ್ವಿ. ಸಿಂಪರಣೆ ಅಷ್ಟಮ್ಯಾಗ ಚೆನ್ನಾಗಿ ಬಂದಿತ್ತು. ಆದ್ರೆ ನಮಗೆ ಬೇರೆ ಕಾರಣಾಂತರಗಳಿಂದ ಮುಂದೆ ಕೀಟನಾಶಕವನ್ನು ನಾವು ನಮ್ಮ ಮನೆಯಲ್ಲೇ ಮಾಡಿ ಸಿಂಪರಣೆ ಮಾಡಬೇಕಂತ ಯೋಜನೆ ಇತ್ತು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆದ್ರೆ ನಮಗೆ ಸಮಯದ ಕಾರಣ ಬೇರೆ ಕಡೆ ಹೋಗೋದ್ರಿಂದ ಅದು ಮಾಡೋಕ್ಕಾಗಲ್ಲ. ರಾಸಾಯನಿಕ ಫರ್ಟಿಲೈಸರ್ ಕೆಮಿಕಲ್ ಅನ್ನ ಉಪಯೋಗಿಸಿದ್ದೀನಿ. ಸದ್ಯ ಈರುಳ್ಳಿ ಮಾತ್ರ ಅಗಿ ಮಾಡಿ ಹೆಚ್ಚಿದ್ದೀವಿ 1 ಎಕರೆ ರೀ. ಈಗ ಸದ್ಯ ಅದು ಗಡ್ಡೆ ಬರ್ತಾ ಇದೆ. 1 ಎಕರೆಗೆ ನಾವು ಕೇವಲ 50 ಕೆಜಿ ಮಾತ್ರ ನಾವು ಅದನ್ನು ಫರ್ಟಿಲೈಸರ್ ಗೊಬ್ಬರನ ಉಪಯೋಗ ಮಾಡಿದ್ದೀವಿ. ಮತ್ತೆ ಅದಕ್ಕಾದ್ರೂ ಜೀವಾಮೃತನ ಸ್ವಲ್ಪ ಸ್ಪ್ರೇ ಮಾಡಿ. ಈಗ ಈ ರೀತಿ ಬಳಸಿದ್ರಿಂದ ಬೆಳೆಗಳಲ್ಲಿ ಏನ್ ವ್ಯತ್ಯಾಸ ಕಂಡುಕೊಂಡಿದ್ದಾರೆ? ಈ ರೀತಿ ಬೆಳೆಸಿದ ಸ್ವಲ್ಪ ಈ ವರ್ಷ ನಾವು ಮಾಡಿದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಬಂದಿತ್ತು. ಕಡಿಮೆ ಅಂದ್ರೆ 1 ಎಕರೆಗೆ 7 ಕ್ವಿಂಟಲ್ 20 ಕೆಜಿ ಬಂದಿದೆ. ಇದನ್ನ ಬಿಟ್ರೆ ಮತ್ತೆ ನಮ್ಗ ಭೂಮಿಯನ್ನ ಮಣ್ಣಿನ ಫಲವತ್ತತೆಯನ್ನ ಕಾಯ್ಕೋ ದೃಷ್ಟಿಯಿಂದ ಈಗ ಕಡಿಮೆ ಬಂದ್ರು ನಮ್ಮ ಮುಂದಿನ ಭವಿಷ್ಯದಲ್ಲಿ ನಾವು ಭೂಮಿಯನ್ನ ಚೆನ್ನಾಗಿ ಇಟ್ಕೊಳ್ಳೋ ದೃಷ್ಟಿಯಿಂದ ಮತ್ತ ಮುಂದೆ ಸಾವಯವ ಕೃಷಿ ಪೂರಕವಾದಂತ ಈಗ ನಾವು ಮುಂದೆ ಮಾರ್ಕೆಟ್ ಸಂಬಂಧ ಸದ್ಯಕ್ಕೆ ಮಾರ್ಕೆಟ್ ಇಲ್ಲ ಸಂಬಂಧ ಸ್ವಲ್ಪ ಸ್ವಲ್ಪ ಫರ್ಟಿಲೈಸರ್ ಬಳಸಾಕ್ತಿದ್ವಿ. ನಮ್ಗೆ ಕನ್ಫರ್ಮ್ ಸಾವಯವದ ಮಾರ್ಕೆಟ್ ಸಿಕ್ತಂದ್ರೆ ಸಂಪೂರ್ಣ 15 ಎಕರೆಯನ್ನು ನಾವು ಸಾವಯವ ಕೃಷಿ ಮಾಡ್ಬೇಕಂತ ಒಂದು ಯೋಜನೆ ಐತಿ. ಈಗ ನೀವು ಸಾವಯವ ಪದ್ಧತಿಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಇದ್ದೀರಿ, ಈಗ ತಮಗೆ ರಾಸಾಯನಿಕ ಪದ್ಧತಿ ಬಿಟ್ಟು ಸಾವಯವಕ್ಕೆ ಹೋಗ್ಬೇಕು ಅಂತೇಳಿ ನೀವು ಪ್ರೇರಣೆಯನ್ನ ಎಲ್ಲಿ ಕಂಡುಕೊಂಡ್ರಿ? ತಾವು ಹೇಳ್ತಾ ಇದ್ರಿ ತಾವು ಯುವಜನತೆ, ಇಂದಿನ ಯುವಜನತೆಗೆ ನಮಗೆ ಬೇಗ ಲಾಭ ಬೇಕು, ಬೇಗ ಕೈಗೆ ಹಣ ಸೇರ್ಬೇಕು ಅನ್ನುವಂತ ಕಾತುರದಲ್ಲಿ ಇರ್ತಾರೆ. ಆದ್ರೆ ಈಗ ತಾವು ಯುವಕರಿದ್ದೀರಿ, ಈಗ ಆದ್ರೂ ನೀವು ಸಾವಯವ ನಮ್ಮ ಭಾರತೀಯ ಮೊದಲಿನ ಕೃಷಿ ಪದ್ಧತಿಗೆ ಅಳವಡಿಸ್ಕೋಬೇಕು ಅಂತಿದ್ದೀರಿ, ಯಾಕೆ ಅಂತ ಕೇಳ್ಬೋದಾ ನಾವು? ಯಾಕಂದ್ರೆ ನಾವು ಇವತ್ತಿನ ಎಷ್ಟು ಲಾಭ ಮಾಡ್ತೀವಿ ಆದ್ರೆ 2 ಪಟ್ಟು ನಾವು ಇವತ್ತಿನ ಹಾಸ್ಪಿಟ್ಲಿಗೆ ಹಾಕುವ ಅವಶ್ಯಕತೆ ಐತೆ. ಯಾಕಂದ್ರ ಇವತ್ತು ಕೆಮಿಕಲ್ ಹಾಕಿ ಸಿಕ್ಕಾಪಟ್ಟಿ ಕೀಟನಾಶಕ ಹೊಡೆದು ನಾವು ತಿನ್ನೋ ವಿಷಯವನ್ನ ಉಂತಾ ಇದೀವಿ. ಆ ವಿಷಯ ಉಂಡಾಗ ನಮ್ಗೆ ಆರೋಗ್ಯ ಕೆಡುವುದು ಸಹ ಇದೆ. ಆ ಆರೋಗ್ಯ ಕೆಟ್ಟಾಗ ನಾವು ಅದೇ ಸಂಪಾದನೆ ಮಾಡಿದ ಹಣವನ್ನ ನಾವು ಡಾಕ್ಟರ್ ಕೊಡ್ಬೇಕಾಗತ್ತೆ. ಆ ಡಾಕ್ಟರ್ಗೆ ಹಣ ಕೊಡ ಬದ್ಲೇನೆ ಸಂಪಾದನೆ ಸ್ವಲ್ಪ ಕಡಿಮೆ ಆದ್ರೂ ಚಿಂತಿಲ್ಲ. ಆರೋಗ್ಯವೇ ಭಾಗ್ಯ ಅಂತೇಳಿ ನಾವು ಆರೋಗ್ಯ ಚೆನ್ನಾಗಿರ್ಬೇಕು, ಮತ್ ನಾವು ಬೆಳೆದಂತ ಆರೋಗ್ಯ ಇನ್ನೊಬ್ರು ತಿಂದ್ರು ಅದು ಚೆನ್ನಾಗಿರ್ಬೇಕು. ನಾವು ವಿಷಯ ಉಂಡು ಇನ್ನೊಬ್ರಿಗೂ ನಾವು ವಿಷಯ ಉಣಿಸುವಂತ ಪರಿಸ್ಥಿತಿ ಇವತ್ತಾಗೈತಿ. ನಮ್ಮಂತ ಯುವಕರು ಇದಕ್ಕೆ ಸ್ವಲ್ಪ ಒತ್ತು ಕೊಡ್ಬೇಕು. ಅದಕ್ಕೆ ನಮ್ದು ನನ್ನಿಂದ ಸ್ವಲ್ಪ ಪ್ರೇರಣೆ ಆಗಲಿ ಅಂತೇಳಿ ನಮ್ದು ಅನಿಸಿಕೆ. ಈಗ ತಾವು ಅದರ ಜೊತೆಗೆ ಜೋಳನೂ ಬೆಳಿತೀನಿ ಅಂತ ಹೇಳಿದ್ರಿ, ಜೋಳ ಮತ್ತೆ ಕಡಲೆ ಬೆಳಿತೀನಿ ಅಂತ ಹೇಳಿದ್ರಲ್ಲ, ಈ ಜೋಳ ಮತ್ತು ಕಡಲೆಯನ್ನ ಯಾವ ರೀತಿ ಬೆಳಿತೀರಿ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀರಿ? ಜೋಳ ಮತ್ತು ಕಡಲೆ ಏನತ್ರಿ, ನಾವು ಯಥಾಸ್ಥಿತಿ ಹೋದ ವರ್ಷ ಹತ್ತು ವರ್ಷ ಯಾವ ರೀತಿ ಬೆಳಿತಾ ಇದೀವಿ ಅದೇ ರೀತಿ ಬೆಳೆದೀವಿ. ಮುಂದಿನ ವರ್ಷ ನಾವು ಕಡಲೆಯನ್ನ ಪಟ್ಟ ಪದ್ಧತಿ ಮಾಡಿ ಬೆಳಿಬೇಕಂತ ಒಂದು ಯೋಚನೆ ಐತಿ. ಈಗ ಜೋಳನೂ ಸರಿ ನಾವು ಅತಿ ಕಡಿಮೆ ಗೊಬ್ಬರ ಹಾಕಿ ಬೆಳೆಸಿದ್ದು, ಒಂದೇ ಅರ್ಧ ಎಕರೆಗಂತೂ ಯಾವ್ದೇ ಗೊಬ್ಬರ ಹಾಕಿಲ್ಲ, ಆದ್ರೂ ಬಹಳ ಚೆನ್ನಾಗೈತಿ. ಈಗ ತಾವು ಹೇಳ್ತಾ ಇದ್ರಿ ಸಂತೋಷ್ ಅವ್ರೆ, ಕಲ್ಲಂಗಡಿ ಮತ್ತು ಉಳ್ಳಾಗಡ್ಡಿ ಇದನ್ನು ಬೆಳಿತೇನೆ ಅಂತ ಹೇಳಿ, ಕಲ್ಲಂಗಡಿಯನ್ನ ಯಾವ ರೀತಿ ಬೆಳಿತೀರಿ ಮತ್ತೆ ಇದರಲ್ಲಿ ತಾವು ಎಷ್ಟು ಲಾಭಾಂಶ ಪಡೆದುಕೊಂಡಿದ್ದೀರಿ, ಆಮೇಲೆ ಈ ಕಲ್ಲಂಗಡಿ ಬೆಳೆ ನಿಮಗೆ ತೃಪ್ತಿಯನ್ನ ತಂದು ಕೊಟ್ಟಿದ್ದೇನ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ರಿ? ಕಲ್ಲಂಗಡಿ ನಾವು ಸದ್ಯಕ್ಕೆ ಡ್ರಿಪ್ ಮಾಡಿ ಬೆಳೆದಿದ್ವಿ, ಈಗ ಬೀಜ ಹಾಕಿ 2 ತಿಂಗಳಾಯ್ತು. ಈಗ ಇನ್ನೊಂದು 15-20 ದಿನದಲ್ಲಿ ಕಾಯಿ ಬರುತ್ತೆ, ಇನ್ನು ಕಾಯಿ ಬಂದಿಲ್ಲ. ಆದ್ರೆ ನಾವು ಭೂಮಿಗೆ ಯಾವುದೇ ರೀತಿ ಒಂದು ರಾಸಾಯನಿಕ ಆಗಲಿ ಯಾವುದೇ ಒಂದು ಫರ್ಟಿಲೈಸರ್ ಗೊಬ್ಬರ ಕೊಟ್ಟಿಲ್ಲ, ಕೇವಲ ಎರೆಜಲ ಮತ್ತು ಜೀವಾಮೃತ ಎರಡನ್ನು ಮಾತ್ರ ಕೊಟ್ಟಿವಿ. ಮೇಲ್ಗಡೆ ಏನಿದೆ ಜೀವಾಮೃತ ಮತ್ತು ಎರೆಜಲನ ಸಿಂಪರಣೆ ಮಾಡಿದೀವಿ. ಆದ್ರ ಅನಿವಾರ್ಯ ಕಾರಣದಿಂದ ಬೋರಾನು ಮತ್ತು 19 ಸರಿ ಸ್ಪ್ರೇ ಮಾಡಬೇಕಾಯ್ತು, ಅದನ್ನ ಬಿಟ್ರೆ ಅದಕ್ಕೂ ಸ್ಪ್ರೇನು ಜಾಸ್ತಿ ಮಾಡಿಲ್ಲ. ಆದ್ರೆ ನಮಗೆ ಸದ್ಯಕ್ಕೆ ಅದು ತೃಪ್ತಿ ಕೊಟ್ಟಿಲ್ಲ ಹೇಳ್ಬೇಕಂದ್ರೆ, ಅಂದ್ರೆ ಇಳುವರಿ ಬಹಳ ಕಡಿಮೆ ಇದೆ, ಕಾಯಿ ಸೈಜ್ ಸ್ವಲ್ಪ ಕಡಿಮೆ ಇದೆ. ಆದ್ರೆ ಇದು ಮೊದಲೇ ಸರಿ ಮಾಡಿರೋದ್ರಿಂದ ಸ್ವಲ್ಪ ನಾವು ಮುಂದೆ ಕಲಿಬೇಕಾದಂತದ್ದು ಏನು ಅನ್ನೋದು ಸ್ವಲ್ಪ ಅರ್ಥ ಆಗಿದೆ. ಹಿರಿಯರು ಒಂದು ಮಾತು ಹೇಳ್ತಾರೆ, ನಿಧಾನವೇ ಪ್ರಧಾನ ಅಂತ ಹೇಳಿ. ಯಾಕಂದ್ರೆ ಈ ಭಾರತೀಯ ಮೊದಲಿನ ಪದ್ಧತಿ ಅಂದ್ರೆ ಈ ಸಾವಯವ ಪದ್ಧತಿ ಅಥವಾ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯುವಂತ ಬೆಳೆಗೆ ನಿಮಗೆ ಬೆಳೆ ಏನಿದೆ ಇಳುವರಿ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಇಷ್ಟು ವರ್ಷ ರಾಸಾಯನಿಕ ಗೊಬ್ಬರವನ್ನಾಗ್ಲಿ ಅಥವಾ ಈ ಕೀಟನಾಶಕವನ್ನಾಗ್ಲಿ ಬಳಸಿ ನಾವು ಭೂಮಿಯಲ್ಲಿ ಇರುವಂತಹ ಶಕ್ತಿಯನ್ನ ನಾವೆಲ್ಲ ಕಡಿಮೆ ಮಾಡಿಬಿಟ್ಟಿದ್ವಿ. ಹೀಗಾಗಿ ನಾವು ಒಮ್ಮೆಲೆ ನಮಗೆ ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯೋದ್ರಿಂದ ಒಮ್ಮೆಲೆ ಅಷ್ಟೊಂದು ಇಳುವರಿ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದ ಹಾಗೆ ಈ ನೈಸರ್ಗಿಕ ಪದ್ಧತಿಯಲ್ಲಿ ಬರೋದಿಲ್ಲ ಅಂತ ಅನಿಸ್ತದ. ಈಗ ತಾವು ಎರಡನ್ನೂ ಮಾಡ್ತಾ ಇದ್ದೀರಿ, ಈಗ ತಾವು ನಮಗೆ ಸಂದರ್ಶನ ಮುಖಾಂತರ ಗೊತ್ತಾಗುತ್ತೆ, ಈಗ ಎರಡನ್ನೂ ಬೆಳೀತಾ ಇದ್ದೀರಿ. ಈಗ ಎರಡನ್ನೂ ಬೆಳೆಯೋದ್ರ ಜೊತೆಗೆ ಈಗ ತಮಗೆ ಗೊತ್ತಾಗ್ತಾ ಇದೆ ಯಾವ್ದು ನಿಧಾನವಾಗಿ ಬರ್ತಾ ಇದೆ ಮತ್ತೆ ಎಷ್ಟು ದಷ್ಟಪುಷ್ಟವಾಗಿ ಬರ್ತಾ ಇದೆ ಅನ್ನೋದು ತಮಗೆ ಗೊತ್ತಾಗ್ತಾ ಇದೆ, ಈ ಕುರಿತು ತಾವೇನ್ ಹೇಳ್ತೀರಿ? ಈಗ ನಾವು ಸದ್ಯಕ್ಕೆ ರಾಸಾಯನಿಕ ಇದು ಮುಕ್ತವಾಗಿ ಬೆಳಿಬೇಕಂತ ಯೋಜನೆ ಐತಿ. ನಮ್ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗತ್ತೆ ನಾವು ಪೂರ್ತಿ ಮಾಡಿದಾಗ. ಅದಕ್ಕ ನಾವು 15 ಎಕರೆದಲ್ಲಿ ವರ್ಷಕ್ಕೆ 1 ಎಕರೆ 2 ಎಕರೆ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೋತೋ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ಸಮಾನಾಂತರವಾಗಿ ಇಟ್ಕೊಂಡು ಹೋಗುವ ದೃಷ್ಟಿಯಿಂದ ನಿಧಾನಗತಿಯಲ್ಲಿ ಮಾಡ್ತಾ ಇದೀವಿ. ಮತ್ತಿನ್ನೊಂದು, ಈ ನಾವು ನೈಸರ್ಗಿಕವಾಗಿ ಔಷಧ ಮತ್ತು ಜೀವಾಮೃತ ಎರೆಜಲ ಇವನ್ನು ಬಳಸೋದ್ರಿಂದ ಗಿಡದಲ್ಲಿ ಮತ್ತೆ ಯಾವ್ದೇ ಬಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಬರುತ್ತೆ. ಯಾವುದೇ ಕೀಟನಾಶಕ ಹೊಡಿಸುವಂತ ಪರಿಸ್ಥಿತಿ ಬರಂಗಿಲ್ಲ, ಬಂದ್ರೂ ಸಹಿತ ನಮ್ಮದೇ ಆದಂತ ಔಷಧಗಳು ಇದಾವೆ. ಹುಳಿ ಮಜ್ಜಿಗೆ ಇರಬಹುದು, ಅಗ್ನಿಸ್ತ್ರ, ಬ್ರಹ್ಮಾಸ್ತ್ರ ಸಾಕಷ್ಟು ಅವೈಲೇಬಲ್ ಇದೆ. ಆದ್ರೆ ನಮ್ಗೆ ಸ್ವಲ್ಪ ಮಾಡಿ ತಯಾರಿ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಮಾಡಿ ಇಟ್ಕೊಂಡ್ರೆ ಇವನ್ನ ಸಿಂಪರಣೆ ಮಾಡಬಹುದು. ಮತ್ತೆ ಇವನ್ ಮಾಡೋದ್ರಿಂದ ನಿಯಮಿತವಾಗಿ ನಾವು ಜೀವಾಮೃತ ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ಸಾಕಷ್ಟು 80% ನಾವು ರೋಗವನ್ನು ತಡ್ಕೊಳ್ಳುವಂತ ಶಕ್ತಿ ಆ ಗಿಡ ನೈಸರ್ಗಿಕವಾಗಿ ಬರುತ್ತೆ. ನಾವೇನು ಹೆಚ್ಚಿಗೆ ಅದಕ್ಕೆ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸಂತೋಷ್ ಅವರೇ, ಈಗ ತಾವು ಹೇಳಿದ್ರಿ ಒಂದು ಬ್ರಹ್ಮಾಸ್ತ್ರ ಅನ್ನುವಂತ ಶಬ್ದವನ್ನ ಬಳಸಿದ್ರಿ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಕೇಳ್ತಾ ಇದ್ವಿ ಇದು ಮಹಾಭಾರತದಲ್ಲಿ ಒಂದು ಬಾಣದ ಹೆಸರು ಅಂತ ಹೇಳಿ. ಇದರದ ಗುಣಧರ್ಮ ಏನಪ್ಪಾ ಅಂತಂದ್ರೆ ಒಮ್ಮೆ ಬಾಣವನ್ನ ಬಿಟ್ರೆ ಇದು ಪ್ರಾಣವನ್ನ ತೆಗೆಯಲಾರದನೆ ವಾಪಸ್ ಬರ್ತಿದ್ದಿಲ್ಲ ಅನ್ನುವಂತ ಒಂದು ಕೇಳಿದ್ವಿ ನಾವು ಇದನ್ನ. ಈಗ ತಾವು ಕೃಷಿಯಲ್ಲಿ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರಿ, ಇದರ ಗುಣಧರ್ಮ ಏನು ಅನ್ನೋದು ತಿಳಿಸ್ಕೊಡ್ತೀರಿ? ಇನ್ನು ಇದು ಬ್ರಹ್ಮಾಸ್ತ್ರವನ್ನು ಇನ್ನು ನಾನು ಮಾಡಿಲ್ಲ, ಇನ್ನಂದ್ರೆ ಮುಂದೆ ಮಾಡ್ಬೇಕಂತ ಯೋಜನೆ ಐತಿ. ಸುಭಾಷ್ ಪಾಳೇಕರ್ ಅವರು ಪುಸ್ತಕದಲ್ಲಿ ನಾನು ನೋಡಿದ್ದು, ಅದರಲ್ಲಿ ಏನ್ ಹಾಕ್ಬೇಕು ಅನ್ನೋದು ಸರಿಯಾಗಿ ಗೊತ್ತಿದೆ. ಆದ್ರೆ ಇನ್ನು ತಯಾರು ಮಾಡಿದ ನಾನು ಇನ್ನು ಬೆಳೆಗಳು ಉಪಯೋಗ ಮಾಡಿಲ್ಲ. ಕೇವಲ ನಾನು ಜೀವಾಮೃತ ಮತ್ತು ನಿಮಾಸ್ತ್ರ ಅಂತ ಉಪಯೋಗ ಮಾಡಿದೀನಿ. ನಿಮಾಸ್ತ್ರ ಅಂದ್ರೆ ಬೇವಿನ ತಪ್ಪಲ ಅಥವಾ ಕಾಯಿ ಇದನ್ನ 5 ಕೆಜಿ ಕುಟ್ಟಿ ಮತ್ತು ಗೋಮೂತ್ರ ಮತ್ತು ಸ್ವಲ್ಪ ಸಗಣಿ ಈ ರೀತಿ ಹಾಕಿ ಅದನ್ನ ಸಿಂಪರಣೆ ಮಾಡುದು. ಆದ್ರೆ ಇನ್ನೊಂದು ಅಗ್ನಿಸ್ತ್ರ ಅಂತ ಬರುತ್ತೆ, ಅಂದ್ರೆ ಬ್ರಹ್ಮಾಸ್ತ್ರಕ್ಕಿಂತ ಸ್ವಲ್ಪ ಮುಂದೆ, ಅಂದ್ರೆ ಅದು ಮಾಡ್ಲಿಕ್ಕೆ ಸ್ವಲ್ಪ ಸರಳ ಇದೆ. ಇದು ಬ್ರಹ್ಮಾಸ್ತ್ರ ಅಂದ್ರೆ ಇದಕ್ಕೆ ಸ್ವಲ್ಪ ಬಾಳ ಗಿಡದ ತಪ್ಪಲುಗಳು ಬೇಕಾಗತ್ತೆ. ಈ ಬೇವಿನ ಗಿಡ ಇರ್ಬೋದು, ಒಡಲಿ ಗಿಡ ಇರ್ಬೋದು, ಲಕ್ಕೆ ಗಿಡ ಇರ್ಬೋದು, ಇನ್ನೊಂದ್ಸಲ ಸ್ವಲ್ಪ ಸೀತಾಫಲ ತಪ್ಪಲ ಇರ್ಬೋದು, ಈ ತರ ಅಂತ ತಪ್ಪಲ ಹಾಕಿ ಅದನ್ನ ಕುಟ್ಟಿ ಚೂರ್ಣಿಸಿ ಕುದಿಸಿ ಮಾಡುವಂತದ್ದು ಒಂದು ಪ್ರಕ್ರಿಯೆ ಅದು. ಅದು ಕೆಲವೊಂದು ನಮಗೆ ಉಪಸ್ಥಿತಿ ಇಲ್ಲದೆ ಇರೋದ ಕಾರಣ ಅಗ್ನಿಸ್ತ್ರನ ಉಪಯೋಗ ಮಾಡಿದೀವಿ. ಅಗ್ನಿಸ್ತ್ರ ಅಂದ್ರ ಈಗ ನಾವು 1 ಕೆಜಿ ಬೆಳ್ಳುಳ್ಳಿ, 1 ಕೆಜಿ ಹಸಿಮೆಣಸಿನಕಾಯಿ ಮತ್ತು ಗೋಮೂತ್ರ ಈ ರೀತಿಯ ಉಪಯೋಗ ಮಾಡೋದ್ರಿಂದ ಇದು ಮಾಡ್ಲಿಕ್ಕೆ ಅಗ್ನಿ ಸರಳ. ಆ ರೀತಿ ನಾವು ಅಗ್ನಿಸ್ತ್ರ ಉಪಯೋಗ ಮಾಡಿದೀವಿ, ಬ್ರಹ್ಮಾಸ್ತ್ರ ಏನು ಅದನ್ನ ನಾವು ಬಳಕೆ ಮಾಡಿಲ್ಲ. ಇನ್ನು ತುಂಬಾ ಸಂತೋಷ. ಆಮೇಲೆ ಈಗ ನೀವು ಅದರ ಜೊತೆಗೆ ಈ ಉಳ್ಳಾಗಡ್ಡಿನೂ ಬೆಳಿತೇನಂತ ಇದ್ರಲ್ಲ, ಈಗ ಉಳ್ಳಾಗಡ್ಡಿಯನ್ನ ಯಾವ ರೀತಿ ಬೆಳಿತೀರಿ? ಈಗ ಹೆಚ್ಚಾಗಿ ಎಲ್ಲರೂ ಈಗ ಉಳ್ಳಾಗಡ್ಡಿಯನ್ನ ನಮಗೆ ತಿಳಿದ ಪ್ರಕಾರ ಡ್ರಿಪ್ ಇರಿಗೇಷನ್ ಮಾಡಿ ಬೆಳೀತಾ ಇದಾರೆ, ಅಂದ್ರೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ತಾವು ಯಾವ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ? ಮತ್ತೆ ಈಗ ಮೊದಲು ತಾವು ನೀರನ್ನ ಬಿಟ್ಟು ಬೆಳೆದಿದ್ದೀರಿ, ಈಗ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆದಿದ್ದೀರಿ, ಯಾವುದು ತಮಗೆ ಲಾಭದಾಯಕ ಅನಿಸಿದೆ? ಈಗ ಮೊದಲು ನಾವು ಸದ್ಯಕ್ಕ ಈಗ ಒಂದು 7-8 ವರ್ಷದಿಂದ ಮಾತ್ರ ನಾವು ಈಗ ಭೂಮಿಯಲ್ಲಿ ನೀರ್ ಹಾಸಿ ಉತ್ಪಾದನೆ ಮಾಡ್ತಿದ್ವಿ. ಈ ವರ್ಷ ನಾವು ಏನ್ ಮಾಡಿವಿ, ಸ್ಪ್ರಿಂಕ್ಲರ್ ಅಂದ್ರ ತುಂತುರು ನೀರಾವರಿ ಮುಖಾಂತರ ಒಂದು ಎಕರೆಯಲ್ಲಿ ಬೆಳೆದಿದ್ದೀವಿ. ಅದು ಮುಂದಿನ ತಿಂಗಳ ಕಟಾವಿಗೆ ಬರುತ್ತೆ, ಚೆನ್ನಾಗಿ ಬಂದತ್ತೆ. ಆದ್ರೆ ಹನಿ ನೀರಾವರಿ ಈ ಸರಿ ಒಂದು 15 ದಿವಸ ಹಿಂದ್ಗಡೆ ಮಾಡಿ ಅಂದ್ರೆ 3 ಫೂಟ್ ಅಂತರದಲ್ಲಿ 3 ಫೂಟ್ ಬೋಧ ಮಾಡಿದೀವಿ. ಅದು ಏನಾಗಿತ್ತು ಅಂದ್ರ ಪೂರ್ತಿ 3 ಫೂಟ್ ಬೋಧನ್ನ ಅದು ತಳತಕ ನೀರು ಸಫಿಷಿಯಂಟ್ ಆಗ್ತಾ ಇಲ್ಲ. ಆದ್ರೂ ನಾವು ಅದಕ್ಕೆ ಮೇಲ್ಗಡೆ ಈಗ ತುಂತುರು ನೀರಾವರಿ ಕೊಡ್ತಾ ಇದೀವಿ. ಮತ್ತೆ ಈಗ 1 ಎಕರೆದಲ್ಲಿ ಮೊದಲು ತುಂತುರು ನೀರಾವರಿ ಬೆಳೆದ್ದು ಮುಂದಿನ ತಿಂಗಳ ಕಟಾವಿ ಬರೋದು ಸಾಕಷ್ಟು ಬೆಳವಣಿಗೆ ಐತಿ. ಮತ್ತೆ ತಿಪ್ಪಿ ಗೊಬ್ಬರನು ಹಾಕಿಲ್ಲ, ಮತ್ತೆ ಇದನ್ನು ಯಾವ್ದೇ ರಾಸಾಯನಿಕ ಹಾಕಿಲ್ಲ, ಒಳ್ಳೆ ಬೆಳವಣಿಗೆ ಐತಿ. ಇದು ಡ್ರಿಪ್ ಇರಿಗೇಷನ್ ಮಾಡಿದ್ದು ಈ ಸರಿ ಮಾಡಿದೀವಿ, ಅದ ಮುಂದೆ ಅದರ ಬೆಳವಣಿಗೆ ಗೊತ್ತಾಗತ್ತೆ. ಅಂದ್ರೆ ತಾವು ಹೇಳೋ ಪ್ರಕಾರ ಇದರಲ್ಲಿ ನೀರಿನ ಉಳಿತಾಯ ಸಾಕಷ್ಟು ಆಗ್ತದ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ಈಗ ತಾವು ಈ ಕೃಷಿಯಲ್ಲಿ ಇಷ್ಟೊಂದು ಈಗ ಮಾಡ್ತಾ ಇದ್ದೀರಿ, ಸಾಕಷ್ಟು ಇದರಲ್ಲಿ ದಿನನಿತ್ಯನೂ ಒಂದಿಲ್ಲ ಒಂದು ಸಂಶೋಧನೆಯನ್ನ ಮಾಡ್ತಾ ಇದ್ದೀರಿ. ಈಗ ಇದರಲ್ಲಿ ತಾವು ಮುಂದಿನ ಯೋಜನೆಗಳನ್ನ ಏನೇನ್ ಹಾಕೊಂಡಿದ್ದೀರಿ? ಯಾವ್ದಾದ್ರು ರೀತಿಯಲ್ಲಿ ಯೋಜನೆಗಳು ಅಥವಾ ಸಂಪೂರ್ಣ ಸಾವಯವಕ್ಕೆ ಬರಬೇಕಾ ಅಥವಾ ಇನ್ನೂ ಬೇಡ? ಯಾಕಂದ್ರೆ ಇನ್ನೂ ತಮ್ಮಲ್ಲಿ ಒಂದು ದ್ವಂದ್ವ ಇದೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅನ್ನುವಂತ ಒಂದು ದ್ವಂದ್ವ ಅಭಿಪ್ರಾಯ ಇದೆ. ಅದಕ್ಕೆ ತಮ್ಮ ಮುಂದಿನ ಯೋಜನೆಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಈಗ ಕೃಷಿ ಮೇಳದಲ್ಲಿ ಬಂದು ಸಾಕಷ್ಟು ಮಾಹಿತಿಯನ್ನು ತೆಗೆದುಕೊಂಡಿರ್ತೀರಿ, ಒಂದಿಷ್ಟು ಪ್ರೇರಣೆ ಆಗಿರುತ್ತೆ. ಆದ್ರೂ ಇನ್ನೂ ಅದು ತಮ್ಮಲ್ಲಿ ಒಂದಿಷ್ಟು ಈಗ ಯುವ ಪೀಳಿಗೆ ಇರೋದ್ರಿಂದ ನಮಗೆ ಬೇಗ ಹಣ ಬರಬೇಕು ಅನ್ನೋ ಒಂದು ಭಾವನೆ ತಮ್ಮಲ್ಲಿರುತ್ತೆ. ಅದಕ್ಕಾಗಿ ತಾವು ಯೋಜನೆಗಳನ್ನ ಯಾವ ರೀತಿ ಅಳವಡಿಸಿಕೊಂಡಿರಿ ಅಂತ ನಾವು ಕೇಳಬಹುದು ನಿಮ್ಗೆ? ನಾವು ಮುಂದಿನ ಯೋಜನೆಗಳಂದ್ರ ಈಗ ಜನವರಿಯಲ್ಲಿ ದ್ರಾಕ್ಷಿ ಹಚ್ಚಬೇಕಂತ ಒಂದ್ ಯೋಜನೆ ಇದೆ, ಅದನ್ನ ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೇಕಂತ ಇದೆ. ಮತ್ತೆ ನಾಳೆ ಜೂನ್ ತಿಂಗಳಲ್ಲಿ ಒಂದು 1 ಎಕರೆಯಿಂದ 2 ಎಕರೆ ಹೆಬ್ಬೇವು ಅಂತ ಬರುತ್ತೆ, ಅದು 7-8 ವರ್ಷಗಳು ಕಟಾವಾಗತ್ತೆ. ಮತ್ತೆ ಆರ್ಥಿಕವಾಗಿ ಸ್ವಲ್ಪ ಅದು ನಮ್ಗೆ ಶಕ್ತಿ ಕೊಡುವಂತದ್ದು ಬೆಳೆ ಅಂದ್ರೆ ಒಮ್ಮಿಗ್ಲೆ ಬಂದ್ಬಿಡುತ್ತೆ. ಮುಂದಿನ ಯೋಜನೆ ಅಂದ್ರೆ ನಾವು ಸಮಗ್ರ ಕೃಷಿ ಒಳಗ ಆಡು ಸಾಕಾಣಿಕೆ ಮಾಡ್ಬೇಕಂತ ಯೋಜನೆ ಐತಿ. ಮತ್ತೆ ಕೃಷಿ ಹೊಂಡ ಮಾಡ್ಬೇಕು, ಮತ್ತೆ ಅಂತರ್ಜಲ ಮಟ್ಟವನ್ನ ನಮಗ ನಾಳೆ ಹೆಚ್ಚಿನ ನೀರಾವರಿ ಮಾಡ್ಲಿಕ್ಕೆ ಅಂತರ್ಜಲ ಕಾಯಕೊಳ್ಳ ದೃಷ್ಟಿಯಿಂದ ನಾವು ಬೋರ್ವೆಲ್ ರಿಚಾರ್ಜ್ ಅಂತ ಬರ್ತಾ ಇದೆ, ಬೋರು ಮರುಪೂರ್ಣ ಅಂತೇಳಿ ಅದನ್ನೊಂದು ಯೋಜನೆ ಇಟ್ಕೊಂಡಿದ್ವಿ. ಇನ್ನು 3 ವರ್ಷ ಒಳಗಾಗೇನೆ ಸಾವಯವ ಕೃಷಿ ಸಂಪೂರ್ಣ ಮಾಡ್ಬೇಕಂತ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿವಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ನಮಗ ವರ್ಕೌಟ್ ಆಗತ್ತೆ ನೋಡ್ಬೇಕು, ಕಾದ್ ನೋಡ್ಬೇಕು. ಆದ್ರೆ ಪ್ರಯತ್ನ ಮಾತ್ರ ಇದೆ, ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೀವಿ. ಇನ್ನು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ನಮ್ಗಾದ್ರೆ ಇದು ಎರೆಹುಳು ಗೊಬ್ಬರ ಮತ್ತು ಇದು ಬಯೋಡೈಸ್ಟು ಮಾಡ್ಬೇಕಂತ ಒಂದು ಯೋಜನೆ ಇದೆ. ಹಬ್ಬೇವು ಅಂದ್ರೆ ಇದು ಅರಣ್ಯ ಪೂರ್ತಿ 1 ಎಕರೆ ಅರಣ್ಯಕರಣ ಮಾಡ್ಬೇಕು. 1 ಎಕರೆ ಅದರಲ್ಲಿ ಪೂರ ಕಾಡು ಬಿಟ್ಟು ಬಿಡುದು, ಅದರಲ್ಲಿ ಏನು ಯಾವ್ದೇ ಬೆಳೆ 1 ವರ್ಷ ಮಾತ್ರ ಯಾವ್ದೇ ಸ್ಪೀಕ ತಗೊಳ್ಳೋದು. ಅಂದ್ರೆ 2ನೇ ವರ್ಷದ ಗಿಡ ಸ್ವಲ್ಪ ಎತ್ತರಾಗತ್ತೆ, ಅಲ್ಲಿ ಯಾವ್ದೇ ಬಿಡಲ್ಲ. ಅದೇ ಆಡು ಸಾಕಾಣಿಕೆ ಮಾಡಿದಾಗ ಅದನ್ನ ಆಡುಗಳನ್ನ ಅಲ್ಲೇ ಬಿಟ್ಟು ಬಿಡಕ್ಕಂತ ಒಂದು ಯೋಜನೆ ಇದೆ. ಈಗ ಹೆಬ್ಬೇವು ಬೆಳಿತೇನೆ ಅಂತ ಇದ್ರಲ್ಲ, ಈಗ ಹೆಬ್ಬೇವು ಬೆಳೆಯೋದ್ರಿಂದ ಅದರಿಂದ ಏನ್ ನಿಮ್ಗ ಲಾಭ ಐತಂತೀರಿ? ಹೆಬ್ಬೇವು ಬೆಳೆದ್ರಿಂದ ಅದು ಪ್ಲೌಡ್ ಮತ್ತು ಪೇಪರ್ ಕಾಗದ ಈ ರೀತಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತಂತದ್ದು. 7 ವರ್ಷಕ್ಕೆ ಅದು 2 ಟನ್ ಆಗತ್ತೆ. ಎಕರೆಗೆ ಒಂದು 30-40 ಲಕ್ಷ ಸರಳ ಆಗ್ಬಹುದು ಅಂತೇಳಿ ಒಂದು ನಮ್ಮ ಕೋಲಾರ ರೈತರ ಒಂದು ಸಲಹೆಯನ್ನ ತಗೊಂಡ್ ಬಂದಿದ್ದೀನಿ. ಅವರು ಈ ಸದ್ಯಕ್ಕೆ 4,000 ಗಿಡಗಳನ್ನ ಹಚ್ಚಿದ್ದಾರೆ 10 ಎಕರೆಯಲ್ಲಿ. ಅದಕ್ಕೆ ನಾವು ಅವರ ಸಲಹೆ ಪಡೆದು ಅದನ್ನ ಮುಂದಿನ ಲಾಭ ಏನು ಅನ್ನೋದು ತಿಳ್ಕೊಂಡು ಮುಂದಿನ ಜುನಕನ್ನ ಹಚ್ಚಬೇಕಂತೇಳಿ ಯೋಜನೆ. ಈಗ ತಾವು ಇಷ್ಟೆಲ್ಲ ಕೃಷಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ ನಮಗೆ, ತಮ್ಮ ಕುಟುಂಬದ ಕುರಿತು ಒಂದಿಷ್ಟು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತೀರಿ. ಅಂದ್ರೆ ಈಗ ಸುಮಾರು 1.5 ಎಕರೆ ತಮ್ಮದು ಹೊಲ ಇದೆ. ಈ 1.5 ಎಕರೆ ಹೊಲದಲ್ಲಿ ಯಾರ್ಯಾರು ಕೆಲಸವನ್ನು ಮಾಡ್ತೀರಿ, ಮತ್ತೆ ತಮ್ಮ ಸಹಾಯಕ್ಕಾಗಿ ಯಾರು ಬರ್ತಾರೆ? ಅಂದ್ರೆ ತಮ್ದು ತಾವು ಎಷ್ಟು ಜನ ಅಣ್ಣ ತಮ್ಮಂದಿರು ಅಥವಾ ತಂದೆ ತಾಯಿ ಅಥವಾ ಏನಾದ್ರೂ ತಮ್ದು ಮದುವೆ ಆಗಿದ್ರೆ ಎಲ್ಲ ನಿಮ್ಮ ಧರ್ಮ ಪತ್ನಿಯವರು ಕೂಡ ತಮಗೆ ಕೃಷಿಯಲ್ಲಿ ಸಹಾಯ ಮಾಡ್ತಾರೇನು? ನಮ್ದು ಅವ್ಯಕ್ತ ಕುಟುಂಬ, ನಮ್ಮ ಮನೆಯಲ್ಲಿ ಸದ್ಯ ತಂದೆ ತಾಯಿ ಅಜ್ಜಿ ಮತ್ತೆ ನಮ್ಮ ಸಹೋದರ, ನಮ್ಮ ಪತ್ನಿ ಮತ್ತೆ ನಮ್ಮ ಅಣ್ಣನ ಹೆಂಡತಿ, ತಂಗಿಯವರಿದ್ರು, ಅಕ್ಕ ಅವರಿದ್ರು, ಅವ್ರು ಮದುವೆ ಮಾಡಿಕೊಟ್ಟಿದೆ. ನಾವು ಈ ಸದ್ಯ ಹೊಲದಲ್ಲಿ ಕೆಲಸ ಮಾಡೋರು, ನಮ್ಮ ತಂದೆ, ನಾನು ಮತ್ತೆ ನಮ್ಮ ತಾಯಿ, ಮೂರು ಜನ ಮಾತ್ರ ಮಾಡ್ತೀವಿ. ಇನ್ನೊಬ್ಬ ನಮ್ಮ ಸಹೋದರ, ಅವ್ರದ್ದು ಜೆಸಿಬಿ ಇದೆ, ಅವ್ರ ನೋಡ್ಕೋತಾರೆ ಜಾಸ್ತಿ. ನಮ್ಮಲ್ಲಿ ಏನಷ್ಟು ಈ ತೋಟದಲ್ಲಿ ಮಾಡೋದಿಲ್ಲ. ನಮ್ಮ ಪತ್ನಿ ಆಯ್ತು, ನಮ್ಮ ವೈನಿಯವರಾಯ್ತು, ಅವರಾದ್ರು ಕೂಡ ನಮ್ಮ ಕೃಷಿಗೆ ಯಾವ್ದೇ ರೀತಿ ಸಹಕಾರ ಇಲ್ಲ. ಅಂದ್ರೆ ಮನೆಯಲ್ಲೇ ಕೆಲಸ ಮಾಡ್ತಾರೆ. ಇದನ್ನ ಜಾಸ್ತಿ ಆಗ ನಮ್ಮ ತಾಯಿ ಮತ್ತೆ ತಂದೆ, ನಾನು ಜಾಸ್ತಿ ಇದನ್ನ ಮೂರು ಮಂದಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ತಂದೆಯವರುಕ್ಕಿಂತ ನಮ್ಮ ಸಹೋದರ ಯಾವುದೇ ಕೆಲಸ ಮಾಡಲ್ಲ. ನಮ್ಮ ತಂದೆಯವರೇ ನಮ್ಗೆ ಹೆಚ್ಚು ನಮ್ಗೆ ಸಹಕಾರಿಯಾಗಿ ಸದ್ಯಕ್ಕಿದ್ದಾರೆ. ಅದನ್ನ ಬಿಟ್ಟರೆ ನಮ್ಮ ತಾಯಿಯವರು ನಮ್ಗೆ ಸಹಕಾರಿ. ಅಂದ್ರೆ ತಂದೆಯವರು ಮತ್ತು ತಾಯಿಯವರು ಆದಷ್ಟು ನಿಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಉಳಿದೆಲ್ಲ ಕೆಲಸವನ್ನ ನೀವು ಮತ್ತೆ ನಿಮ್ಮ ಅಣ್ಣ, ಅಂದ್ರೆ ಇಬ್ಬರೇ ಕೂಡಿ ಕೃಷಿಯನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ತಮ್ದು 15 ಎಕರೆ ನೀರಾವರಿಯಲ್ಲಿ ಈಗ ಏನು ತಾವು ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾರೆ? ಇಬ್ಬರು ಕೂಡಿ ಮಾಡ್ಕೊಂಡು ಹೋಗ್ಬೋದ? ಇದು ತಮಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ಐತ ಅನಿಸ್ತದ ತಮಗೆ? ಅಥವಾ ಇನ್ನೊಂದ್ ಏನಾದ್ರು ನಾವು ಈಗ ಜೀತವನ್ನ ಇಟ್ಕೊಳಕ್ಕೆ ಅಥವಾ ಈ ಆಳ ತಗೋಬಹುದ ಅನ್ಸುತ್ತೆ? ಅಥವಾ ತಾವಿಬ್ರೇ ನಿಭಾಯಿಸಬಹುದ ಇದನ್ನ ಮುಂದೆ? ನಮಗೆ ಹೆಚ್ಚಿನ ಒಂದು ದ್ರಾಕ್ಷಿ ಆಯ್ತು, ಇದು ಆಡು ಸಾಕಾಣಿಕೆ ಆಯ್ತು, ಅರಣ್ಯ ಕೃಷಿ ಆಯ್ತು, ಮತ್ತೆ ಇದು ಎರೆಗೊಬ್ಬರ ಪ್ಲಾಂಟ್ ಮಾಡೋದಾಯ್ತು. ಇವೆಲ್ಲ ಮಾಡ್ಬೇಕಾದ್ರೆ ಇಬ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ಒಬ್ಬರನ್ನ ಯಾರಾದ್ರೂ ತೋರ್ಬೇಕಂತ ಒಂದು ಯೋಜನೆ ಇದೆ. ಅದರ ಜೀತ ಪದ್ಧತಿ ಅಂತ ಏನಿಲ್ಲ, ತಿಂಗಳಿಗೆ ಇಂತಿಷ್ಟ ಅವ್ರಿಗೆ ಹೇಳಿ ಒಬ್ಬರು ತೋರ್ಬೇಕಂತ ಇದೆ. ಅದರ ಸೂಕ್ತವಾಗಿ ಸ್ವಲ್ಪ ನಮಗ ವ್ಯವಹಾರಿಕವಾಗಿ ಸರಿಯಾಗಿ ಇರುವಂತ ಒಂದು ವ್ಯಕ್ತಿಯನ್ನ ನಾವು ನೋಡ್ತಾ ಇದೀವಿ. ಅಂತ ಸ್ವಲ್ಪ ವ್ಯಕ್ತಿ ಸಿಕ್ಕರೆ ಸ್ವಲ್ಪ ನಾವು ಕೆಲಸ ಬೇಗ, ಅದ್ರ ಡಿಪೆಂಡ್ ಅಪನ್ ಅವ್ರ ಮೇಲೆ ನಾವು ಎಲ್ಲಾನು ಮಾಡಕ್ ಕಷ್ಟ ಆಗತ್ತೆ. ಆ ದೃಷ್ಟಿಯಿಂದ ಒಬ್ರು ಯಾರು ಚಲೋ ಒಳ್ಳೆ ಹುಡುಗ ನಮ್ಗೆ ಸಿಕ್ಕ್ರಂದ್ರೆ ಮುಂದೆ ಅದನ್ನ ಯೋಜನೆಗಳು ಜಲ್ದಿ ಮಾಡ್ಬೇಕಂತ ಯೋಜನೆ ಇದೆ. ಒಳ್ಳೇದು ಸಂತೋಷ್ ಮಸೂರ್ ಅವ್ರೆ. ಇಲ್ಲಿವರೆಗೆ ತಾವು ಈ ಸಮಗ್ರ ಕೃಷಿಯಲ್ಲಿ ತೊಗರಿ, ಜೋಳ, ಕಡಲೆ, ಕಲ್ಲಂಗಡಿ, ಉಳ್ಳಾಗಡ್ಡಿ, ಅದರ ಜೊತೆಗೆ ತಾವು ಮುಂದಿನ ತಮ್ಮ ಯೋಜನೆಗಳನ್ನು ಕೂಡ ಏನೇನಿದಾವೆ ಮತ್ತು ಅವನ್ನ ಯಾವ ರೀತಿ ಮಾಡಬೇಕಂತ ಮಾಡಿದಿರಿ ಅನ್ನೋದ್ರ ಕುರಿತು ಒಂದಿಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ವಿಜಯಪುರ ಆಕಾಶವಾಣಿಗೆ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ನನಗೆ ಇಲ್ಲಿ ಮಾಹಿತಿಯನ್ನ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಪಡೆಕೊಟ್ಟಂತ ಆಕಾಶವಾಣಿ ಕೇಂದ್ರವರಿಗೆ ಧನ್ಯವಾದ. ಕೆಳಗುರೆ, ಇದುವರೆಗೆ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಹಿಟ್ನಳ್ಳಿ ಗ್ರಾಮದ ಕೃಷಿ ಅನುಭವಿ ಸಂತೋಷ್ ಹೊಸೂರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ ದಾರ್. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಳಗರೆ, ಈಗ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿ ಭಜನಾ ಪದಗಳನ್ನು ಇಲ್ಕಲ್ನ ಕೃಷ್ಣಪ್ಪ ಮಲ್ಲಪ್ಪ ಬೆನ್ನೂರ್ ಹಾಗೂ ತಂಡದವರಿಂದ. ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ಪಾದವಾ, ಸುಮ್ಮನೆ ಪಾದವಾ. ಹೆಮ್ಮೆಯಂ ಫಲವಿಲ್ಲ, ಹೆಮ್ಮೆಯಂ ಫಲವಿಲ್ಲ, ಹೆಮ್ಮೆಯಂ ಫಲವಿಲ್ಲ ಬಿಡು ಮಿಥ್ಯವಾದ, ಹೆಮ್ಮೆಯಂ ಫಲವಿಲ್ಲ ಬಿಡು ಮಿಥ್ಯವಾದ, ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ನಂಬೋನಿ ಹಲವು ಶಾಸ್ತ್ರ ಪುರಾಣಗಳ ನೀನೋದಿ ಛಲದಿ ವಾದವ ಮಾಡಿ ಸುಖ ಕಾಣದೋದಿ ಹಲವು ಶಾಸ್ತ್ರ ಪುರಾಣಗಳ ನೀನೋದಿ ಛಲದಿ ವಾದವ ಮಾಡಿ ಸುಖ ಕಾಣದೋದಿ ಓದೋದಿ ಬಾಯಾರಿ ದಣದಿದಲ್ಲೋ ಖಾಲಿ ಓದೋದಿ ಬಾಯಾರಿ ಕಣದಿದೆಲ್ಲೋ ಖಾಲಿ ಮೋದವು ಸಿಗಲಿಲ್ಲ ಚೀ ಹುಚ್ಚ ಪ್ಯಾಲಿ ಮೋದವು ಸಿಗಲಿಲ್ಲ ಚೀ ಹುಚ್ಚ ಪ್ಯಾಲಿ ಗುರುವಿನ ಮಹಿಮೆಯನ್ನು ಮರೆತು ನಾನೇ ಗುರುಯಂತಿ ಗುರುವಿನ ಮಹಿಮೆಯನ್ನು ಮರೆತು ನಾನೇ ಗುರುಯಂತಿ ನಾಳೆಯ ಮೇಥೇವ ನೀನೇ ತಿಂತಿ ನಾಳೆ ಅಮೇಥೇವ ನೀನೇ ನಿನ್ನನಿ ಅರಿಯದೆ ಬಹುಶಾಸ್ತ್ರವ್ಯಾಕೆ ಅರಿಯದೆ ನಿನ್ನನಿ ಬಹುಶಾಸ್ತ್ರವ್ಯಾಕೆ ಗುರುಪಾದ ನಂಬದ ಮನುಜ ನಿಜಾಕೆ ವಾದದಿ ಜಯಿಸಿದಿ ಎಲ್ಲ ಎಲ್ಲರ ವಾದದಿ ಜಯಿಸಿದಿ ಎಲ್ಲ ಬಲ್ಲಿದ ಅಹಂಕಾರ ನನು ಗೆಲ್ಲಲಿಲ್ಲ ಬಲ್ಲಿದ ಅಹಂಕಾರ ನನು ಜಯಿಸಲಿಲ್ಲ ಬ್ರಹ್ಮವೇತರ ಮನವ ನೋಯಿಸಿದಿ ಎಲ್ಲ ಬ್ರಹ್ಮವೇತ್ತರ ಮನವ ನೋಯಿಸಿದೆಯಲ್ಲ ಬ್ರಹ್ಮ ರಾಕ್ಷಸನಾಗಿ ಬ್ರಹ್ಮ ರಾಕ್ಷಸನಾಗಿ ಹುಟ್ಟುವಿಯಲ್ಲ ಹೆಮ್ಮೆಯಂ ಫಲವಿಲ್ಲ ಹೆಮ್ಮೆಯಂ ಫಲವಿಲ್ಲ ಬಿಡು ನಿತ್ಯವಾದ ಮುಕ್ತಿ ಮೂಲಂ ಗುರು ಕೃಪೆಯಂಬುದರಿತು ಮುಕ್ತಿ ಮೂಲಂ ಗುರು ಕೃಪೆಯಂಬುದರಿತು ಮುಕ್ತಿ ಪಡಿ ಗುರು ಸಿದ್ಧ ನಡಿಗಳ ಪಿಡಿದು ಮುಕ್ತಿ ಪಡಿ ಗುರು ಸಿದ್ಧ ನಡಿಗಳ ಪಿಡಿದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ABARK ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ ಶೇಕಡ 30% ಚಿಕಿತ್ಸಾ ವೆಚ್ಚ ಸರ್ಕಾರ ಭರಿಸುವುದು ABARK ಕಾರ್ಡ್ ಕಡ್ಡಾಯವಲ್ಲ ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ ಸರಳೀಕೃತವಾಗಿ ಪಡೆಯಲು ABARK ಕಾರ್ಡ್ ವಿತರಿಸಲಾಗುತ್ತಿದೆ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಗಿಡ ಬಳ್ಳಿಗಿಂತ ಕಡೆಯಾದೆ ನಲ್ಲ ಗಿಡ ಬಳ್ಳಿಗಿಂತ ಕಡೆಯಾದೆ ನಲ್ಲ ವಡಲಾಸೆಗಾಗಿ ಪರರ ವಂಚಿಸಿದ ಒಡಲಾಸೆಗಾಗಿ ಪರರ ವಂಚಿಸಿದ ಗಿಡ ಒಡನೇ ಬಳ್ಳಿಯು ಬೆಳೆದು ಗಿಡವು ತಾನೇರಲು ಒಡನೇ ಬಳ್ಳಿಯು ಬೆಳೆದು ಗಿಡವು ತಾನೇರಲು ಬೇಡವೆನ್ನುವನೇ ಗಿಡವ ಬಳ್ಳಿಯ ಬೇಡವೆನ್ನುವನೇ ಗಿಡವ ಬಳ್ಳಿಯ ಕಡುಮೋದ ಮೀರುವ ಪರಿಮಳ ಹೂವನ್ನು ಕಡಿಮೋದ ಮೀರುವ ಪರಿಮಳ ಹೂವನ್ನು ಬೇಡುವದೇನೋ ಬೇಡುವದೇನೋ ಕೊಡು ಎಂದು ಆ ಬಳ್ಳಿ ಬೇಡುವದೇನೋ ಕೊಡು ಎಂದು ಆ ಬಳ್ಳಿ ಗಿಡ ಬಳ್ಳಿಗಿಂತ ಪರಿಪಾಕಗೊಳಿಸಿ ನಾರುವ ಮಣ್ಣನ್ನು ಪರಿಪಾಕಗೊಳಿಸಿ ಪರಿಮಳವನ್ನು ತನ್ನ ಹೂವಿನೊಳಿರಿಸಿ ಪರಿಮಳವನ್ನು ತನ್ನ ಹೂವಿನೊಳಿರಿಸಿ ಕರೆದು ದುಂಬಿಗಳಿಗೆ ಮಧುವನ್ನು ಉಣಿಸಿದರೆ ಕರೆದು ದುಂಬಿಗಳಿಗೆ ಮಧುವನು ಉಣಿಸಿದರೆ ಹರುಷಗೊಂಬುವದದು ಹರುಷಗೊಂಬುವದದು ತಾನುಂಬುದೇ ಬಳ್ಳಿ ಹರುಷಗೊಂಬುವದದು ತಾನುಂಬುದೇ ಬಳ್ಳಿ ಗಿಡ ಬಳ್ಳಿಗಿಂತ ಪವಾಸದಿ ಬಳಲುವ ಬಡವರ ದುಡಿದೂಪ ವಾಸದಿ ಅಡವಿ ಬಳ್ಳಿಯಳೊಂದು ಅಡವಿ ಬಳ್ಳಿಯಳೊಂದು ಮಾಡೆನ್ನ ರಾಮೇಶ ಅಡವಿ ಬಳ್ಳಿಯಳೊಂದು ಮಾಡೆನ್ನ ರಾಮೇಶ ಗಿಡ ಬಳ್ಳಿಗಿಂತ ಒಡಲಾಸೆಗಾಗಿ ಪರರ ವಂಚಿಸಿದ ಒಡಲಾಸೆಗಾಗಿ ಪರರ ವಂಚ ಬಳ್ಳಿಗಿಂತ ಗಿಡ ಬಳ್ಳಿಗಿಂತ ಕಡೆಯಾದಿನಲ್ಲ ತನುವ ಬೇಡಿ ದೋಡಿವೆ.